ದಿನಾಚರಣೆ, ಮೈಸೂರಿನಲ್ಲಿ ಪ್ರಧಾನ ಕಾರ್ಯಕ್ರಮ ಪ್ರಧಾನಿ ಭಾಗಿ, ಬೆಂಗಳೂರಿನಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ನಡುವಿನ 5ನೇ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ಸ್ವಲ್ಪ ಹೊತ್ತಿನಲ್ಲಿ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 180 1 5 5 1 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 1 5 5 1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಿಧನ ಸುದ್ದಿ. ಮಾಯಮುಡಿ ಗ್ರಾಮ ಸಣ್ಣವಂಡಸಿ ಸುಬ್ರಹ್ಮಣ್ಯವು ಇಂದು ಮರಣಪಟ್ಟಿತು. 67 ಬೈತ್ರ ಸಣ್ಣವಂಡಸಿ ಸುಬ್ರಹ್ಮಣ್ಯ ಇಂಡ ಆಕಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಪರಕಟಗಿರಿ ಗ್ರಾಮತ್ರ ಗುಣಿಕುಪ್ಪತ್ತು ವಾಸಯಂಜ ಕಾಳಿಮಡ ಅಚ್ಚಪ್ಪ ಪಟ್ಟು ಐಂಡ ಪೊಣ್ಣು ಕಾವೇರಮ್ಮ ಶಾಂತಿ ಅಯ್ಯಂಗ ಇಂದು ಮರಣಪಟ್ಟಿತು. ಕಾಳಿಮಡ ಕಾವೇರಮ್ಮ ಶಾಂತಿ ಅಯ್ಯಂಡ ಆಕಿರಿ ಕಾರ್ಯ ನಾಳೆ 12 ಒಳೆಯ ಪೂಕಳ ಒಕ್ಕೂಟಗಳತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900 27 0049. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಲೈನ್ ಮನೆಯಲ್ಲಿ ಬದುಕು ನೀಸಿಕೊಂಡುಳ್ಳ ಗರೀಬ ಜನಕ್ಕೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೂಡ ನನಗೆ ಬೇರೆ ದಾಖಲೆ ಇಲ್ಲತೆಂಗ ಗ್ರಾಮ ಒನ್ ಕೇಂದ್ರದ ದಾಖಲೆಯನ್ನು ಪಡೆದಂಡ್ ಸರ್ಕಾರತ್ರ ಸೌಲಭ್ಯ ಪಡೆದವನಕ್ಕೆ ಆಂಡೊಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೇಂಗ ಅಣುಚಿ ಚೆಟ್ಟಳಿರ ಪ್ರಾಥಮಿಕ ಕೃಷಿ ಪತ್ರ ಸಹಕಾರ ಸಂಘತ್ರ ನರೇಂದ್ರ ಮೋದಿ ರೈತ ಸಹಕಾರ ಭವಂತ್ ನಿನ್ನಂದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಗ್ರಾಮ ವಾತ್ಸವ್ಯ ಕಾರ್ಯಕ್ರಮಕ್ಕೆ ಕೂಡಿಯಾಡಿತು ತಕ್ಪರ್ನತ್ ಸಾರ್ವಜನಿಕಂಗ ತಂಗಡ ಸಮಸ್ಯೆಗೆ ಪರಿಹಾರ ಕಂಡೋಕೆ ಇದೊರು ನಲ್ಲ ಅವಕಾಶ ಆಯಿತುಂಡು. ಜಿಲ್ಲಾಧಿಕಾರಿ ರೇಂಗಡ ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಯ ಇಪ್ಪಾನಗೊಂಡು ತಂಗಡ ಸಮಸ್ಯೆನ ನೇರ ಎಣ್ಣೆಯುಲು ಉಂದಣುಚಿ. ಈ ಕಾರ್ಯಕ್ರಮತ್ತು ರೋಡ್ ಭೂ ದಾಖಲೆ ಪಟ್ಟೆದಾರಗಳ ಸಮಸ್ಯೆ ಆನೆರ ಉಪದ್ರ ಕೂಡ ನನಗೆ ಪತ್ತು ಪಲತ್ರ ಸಮಸ್ಯೆ ಸಾರ್ವಜನಿಕನುಂಡು ಕಟುಬಾತು. ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜು ಆದ ನೆಲ 2022-23 ಸಾಲರ 1ನೇ ಕಾಲತ್ರ ಪದವಿ ಕ್ಲಾಸ್ಗೆ ಕೂಡುವಕ್ಕೆ ಪ್ರವೇಶಾತಿ ಶುರುವಾಯಿತು. ಕೂಡುವಕ್ಕೆ ಇರಾದೆ ಉಳ್ಳಂಗ ಕಾಲೇಜರ ವೆಬ್ಸೈಟ್ ವಿವಿಸಿ ಎಂಎಸ್ ಪೋರ್ಟಲ್ ಲಿಂಕ್ ಬಳಸಿತ್ತು ಅರ್ಜಿ ಇಡಲು. ಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ, ಬಿಎಸ್ಡಬ್ಲ್ಯೂ ಕೋರ್ಸ್ ಉಂಡೆಂದು ಕಾಲೇಜರ ಪ್ರಿನ್ಸಿಪಲ್ ಅರಿವಿಕೆ ತಂದಿತು. ಟಾಟಾ ಟೆಕ್ನಾಲಜಿ ಲಿಮಿಟೆಡ್ ಆದ ನೆಲೆ ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ತಾಂತ್ರಿಕ ಕೇಂದ್ರತ್ನ ನಾಳೆ ಮಧ್ಯಾಹ್ನ 1ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೇಂಗ ಆನ್ಲೈನ್ ಮೂಲಕ ಲೋಕಾರ್ಪಣೆ ಮಾಡುವ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ನನಗೆ ಮುಖ್ಯಪಟ್ಟೆಂಗ ಹಾಜರಿಪ್ಪ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ರಾದನೆಯಲ್ಲಿ ಇದೇ 21 ಫಲಕ 6:30 ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಹಿ ಟರ್ಪ್ ಪರಮಲ್ ಎಟ್ಟನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಡಪ. ಮಳೆ ಉಂಡೆಂಗಿ ಮಡಿಕೇರಿ ಕೃದ್ಯತ ಗೌಡ ಸಮಾಜದ ನಡಪ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವಂಗ ಪಿನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಬಿಸಿ ನಾಗೇಶ್ ರೇಂಗ ಕಾರ್ಯಕ್ರಮಕ್ಕೆ ಮೊಳಿಯಿಡುವ. ಶಾಸಕಗಳನ್ನ ಮಂಡೇಪಂಡ ಅಪ್ಪಚ್ಚು ರಂಜನ್ ರೇಂಗ ಕೊರವಕಾರಿಕೆ ವಹಿಸುವ. ಕಾರ್ಯಕ್ರಮಕ್ಕೆ ಶಾಸಕಂಗ ಸಂಸದಂಗ ಕೂಡನಿಕೆ ಮುಖ್ಯಪಟ್ಟೆಂಗ ಹಾಜರಿಪ್ಪ. ಬೆಂಗಳೂರ ಶ್ರೀಗಂಧ ಸೌರಭ ಸಾಮಾಜಿಕ ಪಿಂಜ ಪ್ರತಿಭಾನ್ವೇಷಣ ಕೇಂದ್ರ ಬೆಂಗಳೂರು ಆದನೆಯಲ್ಲಿ ನಡೆದ ನೃತ್ಯ ಕಾರ್ಯಕ್ರಮಕ್ಕೆ ವಿರಾಜಪೇಟೆಯ ಅರಮೇರಿ ಗ್ರಾಮತ್ರ ಮಳವಂಡ ರಜನಿ ಬಿಂದು ಅಯ್ಯಂಗಕ್ಕೆ ಶ್ರೀಗಂಧ ಸಾಂಸ್ಕೃತಿಕ ತಿಲಕ ರಾಜ್ಯ ಪ್ರಶಸ್ತಿ ದಂಡಾರ್ತಿರುವ ದಂಡು ಕೊಡ್ತಿತ್ತು ಸನ್ಮಾನ ಮಾಡಿಚಿ. ಇವು ಇಲ್ಲಿ ಕೆತ್ತನೆ ರಾಜ್ಯತ್ರ ಬೋರೆ ಬೋರೆ ಭಾಗತ್ತು 264 ನೃತ್ಯ ಪ್ರದರ್ಶನ ಮಾಡಿತು ಜಿಲ್ಲೆಗೆ ಕೇಳಿಕೊಂಡಿತು. ವೈದ್ಯ ಕಂಡ ವಿಸ್ಮಯ ಪುಸ್ತಕ ಎಳೆದಿತ್ತು ಜನರ ಮನಸ್ಸುಗದ್ದ ಡಾಕ್ಟರ್ ಕೆಬಿ ಸೂರ್ಯಕುಮಾರ್ ರೇಂಗಡ ದಂಡನೆ ಪುಸ್ತಕ ಕೌತುಕಗಳ ಮಾಯಾಜಾಲ ಇದೇ 20 25 ಮಡಿಕೇರಿ ಬಾಲಭವಂತ ಬಿಡುಗಡೆ ಅಪ್ಪ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾದನೆಯಲ್ಲಿ ಇದೇ 28 ಸೋಮರಪೇಟೆ ಕೊಡವ ಸಮಾಜದ ನಾಡು ಮಂದ ಕಾರಡ ಸಮಾವೇಶ ಕಾರ್ಯಕ್ರಮ ಏರ್ಪಾಡಾಯಿತು. ವಿರಾಜಪೇಟೆರ ಇಸಿಎಚ್ಎಸ್ ಪಾಲಿ ಕ್ಲಿನಿಕ್ಲ ನಾಳೆ ಪಲ್ಲು ಡಾಕ್ಟರ್ ಸಿಪ್ಪಲ್ಲ ಎಂದು ಕ್ಲಿನಿಕ್ ಅಧಿಕಾರಿ ಅರಿಚಿಟ್ಟಿತು. ಶನಿವಾರ ಸಂತೆ ಟೌನ್ ಫೀಡರ್ಲ ಅವಶ್ಯವುಳ್ಳ ರಿಪೇರಿ ಪಣಿ ಉಳ್ಳಾನಗೊಂಡು ನಾಳೆ ಪಲಕ 9 ಗಂಟೆಯಿಂದ 5:47 ಗಂಟೆಗೆ ತಾನೆ ಗಡುಗಳಲ್ಲಿ ಹೆಮ್ಮೆನೆ ಬಿದರೂರು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಗುಂಡೂರಾವ್ ಬಡಾವಣೆ ತ್ಯಾಗರಾಜಿ ಕಾಲೋನಿ ಸುತ್ತಮುತ್ತ ಕರೆಂಟ್ ಇಪ್ಪಲ ಎಂದು ಸಾರ್ವಜನಿಕ ಸಹಕಾರ ತರೊಂಡು ಕಚೇರಿ ಚೆರಿಯ ಸಂಪರ್ಕಾಧಿಕಾರಿ ಅರಿಚಿಟ್ಟಿತ್ತು. ತಾಲೂಕು ಅಕ್ರಮ ಸಮಿತಿಯ ಸಭೆ ಇದೇ 21 ಪಲಕ 11 ಗಂಟೆಗೆ ಶಾಸಕ ಮಂಡೇಪಂಡ ಅಪ್ಪಚ್ಚು ರಂಜನ್ ರೈಂಗಡ ಕೊರವು ಕಾರಿಕೆಯಲ್ಲಿ ಸೋಮರ್ಪೇಟೆ ತಾಲೂಕು ಕಚೇರಿ ಸಭಾಬಾಡಿಯಲ್ಲಿ ನಡಪ. ಸಭೆಯಲ್ಲಿ ಸಮಿತಿ ಸದಸ್ಯಂಗ ಕಂದಾಯ ಇಲಾಖೆ ಅಧಿಕಾರಿಯ ಅರ್ಜಿ ಪರಿಶೀಲನೆ ನಡೆದು ಅಂದು ತಹಶೀಲ್ದಾರ್ ಗೋವಿಂದ ರಾಜು ಅರಿಚಿಟ್ಟಿತ್ತು. ಇಲ್ಲಿ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತ್ತು. ಸುದ್ದಿ ಸಮಾಚಾರ ಕೇಳಿದರೆ ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಆಯುಷ್ ಇಲಾಖೆನ ಕಡೆಯಿಂದ 8ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ 4/21 ಬೆಳಿಗ್ಗೆ 6:30 ಗಂಟೆಗೆ ಮಡಿಕೇರಿ ಪೇಟೆನ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಟರ್ಬಾಣಿಲಿ ಮಳೆ ಇದ್ದರೆ ಕೆಳಗಿನ ಗೌಡ ಸಮಾಜದಲ್ಲಿ ಏರ್ಪಾಡಾಟು. ಕಳೆದ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆದ 2ನೇ PUC ಪರೀಕ್ಷೆ ಫಲಿತಾಂಶ ಪ್ರಕಟ ಆಯಿತು. ಕೊಡಗು ಜಿಲ್ಲೆ 73.22% ಫಲಿತಾಂಶ ಪಡ್ಕೊಂಡು ರಾಜ್ಯಕ್ಕೆ 6ನೇ ಸ್ಥಾನ ಪಡೆದುಟು. ಕಳೆದ ಸಲದ ಫಲಿತಾಂಶಕ್ಕೆ ಹೋಲಿಕೆ ಮಾಡಿ ನೋಡ್ರೆ ಈ ಸಲ ಜಿಲ್ಲೆನ ಒಟ್ಟಾರೆ ಫಲಿತಾಂಶದಲ್ಲಿ 8.31% ಕಮ್ಮಿ ಆಯಿತು. ಮಡಿಕೇರಿಪೇಟೆನ ಪಶು ಆಸ್ಪತ್ರೆ ನಾಂಗಳಲ್ಲಿ ಸಂಚಾರಿ ಪಶು ಚಿಕಿತ್ಸಾಲಯದ ಹೊಸ ಗಾಡಿನ ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 2 ಗಂಟೆಗೆ ನಡೆದಿದೆ. ಅಂತಾರಾಷ್ಟೀಯ ಕಿರು ಸಣ್ಣ ಮತ್ತು ಮಧ್ಯಮ ಉದ್ಯಮ ದಿನದ ಪ್ರಯುಕ್ತ ವಿಶೇಷ ಉದ್ಯಮ ನೋಂದಣಿ ಡ್ರೈವ್ ಕಾರ್ಯಕ್ರಮ ಇದೇ ತಿಂಗಳ 24/11 ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರ ಕಚೇರಿ ಸಭಾಬಾಡಿಯಲ್ಲಿ ಏರ್ಪಾಡಾಯಿತು. ಟಾಟಾ ಟೆಕ್ನಾಲಜಿ ಲಿಮಿಟೆಡ್ನ ಸಂಯೋಜನೆಯೊಟ್ಟಿಗೆ ಆಲೂರು ಸಿದ್ದಾಪುರ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಉನ್ನತೀಕರಿಸಿದ ತಾಂತ್ರಿಕ ಕೇಂದ್ರನ ನಾಳೆ ಮಧ್ಯಾಹ್ನ 1:30 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆನ್ಲೈನ್ನಲ್ಲಿ ಲೋಕಾರ್ಪಣೆ ಮಾಡಿವೆ. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ಕರೆಂಟ್ ಗ್ರಾಹಕರ ತೊಂದರೆ ತಾಪತ್ರೆಯನ್ನು ಸರಿ ಮಾಡಿಕೆ 4/21 ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮುಟ ಮಡಿಕೇರಿ ಉಪವಿಭಾಗ ಚರಣಾಂಗಗಳಲ್ಲಿ ಜನಸಂಪರ್ಕ ಸಭೆ ನಡೆದಂತೆ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದರು. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಹಾಗೆ ಜಿಲ್ಲಾಧಿಕಾರಿ ಡಾ BC ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಸಭಾಬಾಡಿಯಲ್ಲಿ ಇದೇ ತಿಂಗಳ 23 ಬೆಳಿಗ್ಗೆ 10:30 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಹಾಗೆ ಬೆಳಿಗ್ಗೆ 11 ಗಂಟೆಗೆ ಕೊಡಗು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ ನಡೆದಿದೆ ಅಂತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗ ತಿಳಿಸಿದರು. ವೈದ್ಯ ಕಂಡ ವಿಸ್ಮಯ ಪುಸ್ತಕ ಬರೆದು ಜನ ಮೆಚ್ಚುಗೆ ಪಡೆದ ಡಾ KB ಸೂರ್ಯಕುಮಾರ್ ಅವರ 2ನೇ ಪುಸ್ತಕ ಕೌತುಕಗಳ ಮಾಯಾಜಾಲ ಪುಸ್ತಕ ಇದೇ ತಿಂಗಳ 22 ಸಾಯಂಕಾಲ 5 ಗಂಟೆಗೆ ಮಡಿಕೇರಿ ಪೇಟೆನ ಬಾಲಭವನದಲ್ಲಿ ಬಿಡುಗಡೆಯಾದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ 28 ಸೋಮಾರ್ಪೇಟೆ ಕೊಡವ ಸಮಾಜಲಿ ನಾಡು ಮಂದು ಕರಡ ಸಮಾವೇಶ ಕಾರ್ಯಕ್ರಮ ಏರ್ಪಾಡಾಯಿತು. ಕೂಡುಮಂಗಳೂರು ಗ್ರಾಮ ಪಂಚಾಯಿತಿನ ಹಾರಂಗಿಲಿರುವ ತೋಟಗಾರಿಕೆ ಕ್ಷೇತ್ರದಲ್ಲಿ ಬೆಳೆಸಿರುವ ಚಾಳೆಗಿಡನ ಸರ್ಕಾರ ಗೊತ್ತು ಮಾಡಿರುವ ಕ್ರಯಲ್ಲಿ ರೈತರಿಗೆ 4/21 ಕೊಟ್ಟವೆತ್ತ ತೋಟಗಾರಿಕೆ ಇಲಾಖೆ ನಿರ್ದೇಶಕರು ತಿಳಿಸಿದರು. ಬೆಂಗಳೂರಿನ ಶ್ರೀಗಂಧ ಸೌರಭ ಸಾಮಾಜಿಕ ಮತ್ತು ಪ್ರತಿಭಾನ್ವೇಷಣಾ ಕೇಂದ್ರ ಬೆಂಗಳೂರು ಇವರ ಕಡೆಯಿಂದ ನಡೆದ ನೃತ್ಯ ಕಾರ್ಯಕ್ರಮದಲ್ಲಿ ವಿರಾಜಪೇಟೆನ ಅರಮೇರಿ ಗ್ರಾಮದ ಮಳುವಂಡ ರಜನಿ ಬಿಂದುವಕ್ಕೆ ಶ್ರೀಗಂಧ ಸಾಂಸ್ಕೃತಿಕ ತಿಲಕ ರಾಜ್ಯ ಇನಾಮನ ಕೊಟ್ಟು ಗೌರವಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ 25 ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಪೇಟೆನ ಭಾರತೀಯ ವಿದ್ಯಾಭವನ ಮಡಿಕೇರಿಯಲ್ಲಿ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೇವರ ಅಧ್ಯಕ್ಷತೆಯಲ್ಲಿ ಡಿಜಿಟಲ್ ಪುಸ್ತಕಗಳ ಲೋಕಾರ್ಪಣೆ ಜಂಬಾರ ಏರ್ಪಾಡಾಯಿತು. ಶನಿವಾರ ಸಂತೆಪೇಟೆನ ಟೌನ್ ಫೀಡರ್ನಲ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆ ಮುಟ ಗೂಡುಗಳಲ್ಲಿ ಹೆಮ್ಮನೆ ಬಿದರೂರು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಗುಂಡೂರಾವ್ ಬಡಾವಣೆ ತ್ಯಾಗರಾಜ ಕಾಲೋನಿ ಚಿಕ್ಕಕೊಳತೂರು ಮಾದ್ರೆ ಸೆಟ್ಟಿಗನಹಳ್ಳಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುವುದಿಲ್ಲ ಇಲಾಖೆಯ ಕಿರಿಯ ಸಂಪರ್ಕ ಅಧಿಕಾರಿಗ ತಿಳಿಸಿದರು. ವಿರಾಜಪೇಟೆಯಲ್ಲಿರುವ ಮಾಜಿ ಸೈನಿಕರ ECHS ಪಾಲಿಕ್ಲಿನಿಕ್ಲಿ ನಾಳೆ ಹಲ್ಲೂನ್ ಡಾಕ್ಟರ್ಗೆ ಇರುವುದಿಲ್ಲ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಸೋಮಾರ್ಪೇಟೆ ತಾಲೂಕು ಅಕ್ರಮ ಸಮಿತಿ ಸಭೆ 4/21 ಬೆಳಿಗ್ಗೆ 11 ಗಂಟೆಗೆ ಶಾಸಕ ಮಂಡೇಪಂಡ ಪಿ ಅಪ್ಪಚ್ಚು ರಂಜನ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿ ಸಭಾಬಾಡಿ ನಡೆದಿದೆ. ಸಭೆಯಲ್ಲಿ ಸಮಿತಿ ಸದಸ್ಯರು ಕಂದಾಯ ಇಲಾಖಾಧಿಕಾರಿಗೆ ಭಾಗವಹಿಸಿ ಅರ್ಜಿ ಪರಿಶೀಲನೆ ನಡೆಸಿವೆತ್ತ ತಹಶೀಲ್ದಾರ್ ಗೋವಿಂದ ರಾಜು ತಿಳಿಸಿದರು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827220018. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.